ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹಿ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭಿ ತಂದುರುಸ್ತ್ ಔರ್ ಲೋಗ್ ಭಿ. ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭೀ ಡಾಲೆ ಸಬ್ ನಹಿ ಆಜ್ ಭಿ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭಿ ಬೆಹತರ್ ಪಾ ರಹೇ ಸಚ್ ಹೈ. ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹಿ ಕಿಯೇ ಹೈ. ठीक है भाई मैं भी आज से खेती शुरू करूंगा. माटी से प्रेम की परंपरा है परंपरागत खेती. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಸಮುದ್ರ ಪಂಜರ ಮೀನು ಕೃಷಿ. ಈ ಕುರಿತು ಅಲಿಗದ್ದ ಬೈತ್ಕೋಲ್ದ ಕೇಂದ್ರ ಸಾಗರ ಮೀನುಗಾರಿಕಾ ಸಂಶೋಧನಾ ಸಂಸ್ಥೆಯ ತಾಂತ್ರಿಕ ಅಧಿಕಾರಿ ಸೋನಾಲಿ ಎಸ್ ಮಡೋಲ್ಕರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ನಮ್ಮ ಆಹಾರದಲ್ಲಿ ವಿವಿಧ ಪದಾರ್ಥಗಳನ್ನು ಸೇವಿಸಿಕೊಂಡು ನಾವು ಆಹಾರವನ್ನು ತಯಾರು ಮಾಡುವಂತಹದ್ದಿರ್ತದೆ. ಅದರಲ್ಲಿಯೂ ಕೂಡ ತರಕಾರಿಯನ್ನು ಬಳಕೆ ಮಾಡುವಂತಹವರು ಇರಬಹುದು, ಜೊತೆಗೆ ಮಾಂಸಾಹಾರಿಗಳಲ್ಲಿಯೂ ಕೂಡ ಬೇರೆ ಬೇರೆ ವೈವಿಧ್ಯತೆಯನ್ನು ನೋಡ್ತೇವೆ ನಾವು. ಈ ಮೀನಿನ ಒಂದು ಪ್ರಾಮುಖ್ಯತೆಯನ್ನು ನಮ್ಮ ಆಹಾರದಲ್ಲಿ ಹಾಗೂ ಅದರಲ್ಲೂ ವಿಶೇಷವಾಗಿ ಪಂಜರ ಪದ್ಧತಿಯಲ್ಲಿ ಮೀನು ಕೃಷಿಯನ್ನು ಯಾವ ರೀತಿ ಮಾಡಬಹುದು, ಏನೇನು ಅನುಕೂಲತೆಗಳಿದೆ ಹಾಗೂ ಈ ಪಂಜರ ಮೀನು ಕೃಷಿಯ ಒಂದು ಪ್ರಾಮುಖ್ಯತೆ ಏನು, ಸ್ವಉದ್ಯೋಗವಾಗಿ ಕೂಡ ಇದನ್ನು ಯಾವ ರೀತಿ ಕೈಗೊಳ್ಳಬಹುದು, ಈ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳಿಸಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಕೇಂದ್ರೀಯ ಸಮುದ್ರ ಮೀನುಗಾರಿಕಾ ಸಂಶೋಧನಾ ಸಂಸ್ಥೆ ಕಾರವಾರ ಇದರ ಸಂಶೋಧನಾ ಕೇಂದ್ರದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ಸೋನಾಲಿ ಅವರಿದ್ದಾರೆ. ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಸೋನಾಲಿ ಅವರೇ. ನಮಸ್ಕಾರಗಳು ಸರ್. ಈಗ ಈ ಪಂಜರ ಮೀನು ಕೃಷಿ ಅಂತ ನಾವು ಇತ್ತೀಚೆಗೆ ಹೆಚ್ಚು ಕೇಳಿ ಬರ್ತಾ ಇರುವಂತಹ ಒಂದು ಮಾತು, ಏನು ಈ ಪಂಜರ ಮೀನು ಕೃಷಿ ಅಂತಂದ್ರೆ ಹಾಗೂ ನಮ್ಮ ಆಹಾರ ಪದ್ಧತಿಯಲ್ಲಿ ಈ ಮೀನುಗಳ ಒಂದು ಪ್ರಾಮುಖ್ಯತೆ ಏನು? ಮೊದಲನೇದಾಗಿ ಮನುಷ್ಯನ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಪ್ರೋಟೀನ್ ಬಳಕೆ ಬಹಳ ಮಹತ್ವದ್ದಾಗಿದೆ. ಪ್ರೋಟೀನ್ ನ ಮೂಲಗಳನ್ನು ಗಮನಿಸಿದಾಗ ಬೇರೆ ಬೇರೆ ಎಲ್ಲಾ ಮೂಲಗಳಿಗಿಂತ ಮೀನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುವ ಹಾಗೂ ಆರೋಗ್ಯಕರ ಪ್ರೋಟೀನ್ ಅನ್ನು ಹೊಂದಿದೆ. ಮೀನಿನಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಯಥೇಚ್ಛವಾಗಿದ್ದು ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಹಾಗೂ ಹೆಣ್ಣು ಮಕ್ಕಳ ವಯಸ್ಕರ ಆರೋಗ್ಯ ಕಾಪಾಡುವಲ್ಲಿ ಕೂಡ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಆದ್ರೀಗ ಪ್ರೋಟೀನಿನ ಒಂದು ಮೂಲವಾಗಿ ನಾವು ಮೀನನ್ನ ಆಹಾರವಾಗಿ ಬಳಕೆ ಮಾಡ್ತೀವಿ ಅಂತ ಆಯ್ತು. ಹೌದು ಸರ್. ಸರಿಗ ಮೀನನ್ನ ನೈಸರ್ಗಿಕವಾಗಿರುವಂತಹ ಒಂದು ಪರಿಸರದಿಂದ ಹಿಡಿದು ಮೀನನ್ನ ಬಳಕೆ ಮಾಡುವಂತಹದ್ದು ಒಂದು ವಿಧವಾದ್ರೆ ಕೃತಕವಾದ ಒಂದು ಪರಿಸರದಲ್ಲಿ ಮೀನನ್ನ ಸಾಕಣೆ ಮಾಡುವಂತಹದ್ದು ಕೂಡ ಒಂದು ವಿಧ ಇರ್ತದೆ. ಅದರಲ್ಲೂ ವಿಶೇಷವಾಗಿ ಸಿಹಿನೀರ ಕೊಳಗಳಲ್ಲಿ ಮೀನಿನ ಉತ್ಪಾದನೆ ಮಾಡುವಂತಹದ್ದು ಒಂದು ವಿಧವಾದ್ರೆ ಪಂಜರದಲ್ಲಿ ಇಟ್ಟು ಮೀನನ್ನ ಸಾಕುವಂತಹದ್ದು ಇನ್ನೊಂದು ವಿಧ. ಪಂಜರ ಮೀನು ಕೃಷಿ ಅಂದ್ರೆ ಏನು? ಪಂಜರ ಕೃಷಿ ಅಂದ್ರೆ ಸಮುದ್ರದಲ್ಲಿ ಒಂದು ಸೂಕ್ತವಾದ ಸ್ಥಳವನ್ನ ನಿಗದಿಪಡಿಸಿಕೊಂಡು ಬಲೆಗಳಿಂದ ರಚಿಸಲಾದ ಪಂಜರವನ್ನ ಅಲ್ಲಿ ಇಟ್ಟು ಅದರಲ್ಲಿ ಮೀನನ್ನು ಬೆಳೆಸುವ ವಿಧಾನ. ಈ ಪಂಜರ ಕೃಷಿಯಲ್ಲಿ ಮೀನು ಉತ್ಪಾದನಾ ಕೇಂದ್ರದಲ್ಲಿ ಅಂದ್ರೆ ಹ್ಯಾಚರೀಸ್ಗಳಲ್ಲಿ ಸಿಗುವಂತಹ ಮರಿ ಮೀನನ್ನ ತಂದು ಮಾರುಕಟ್ಟೆ ಗಾತ್ರಕ್ಕೆ ಬೆಳೆಸಲಾಗ್ತದೆ. ಆಮೇಲೆ ಕೃಷಿಯಲ್ಲಿ ಈಗ ಜಲ ಕೃಷಿ ಇರ್ತದೆ, ಅಕ್ವಾಕಲ್ಚರ್ ಹೇಳ್ತೇವೆ, ಅದರಲ್ಲಿ ಬಹಳಷ್ಟು ವಿಧಗಳಿವೆ. ಪೆನ್ ಕಲ್ಚರ್ ಇದೆ, ರೇಸ್ವೇಸ್ ಇದೆ, ಪಾಂಡ್, ಸಿಹಿ ನೀರಿನ ಪಾಂಡ್ಸ್ಗಳಲ್ಲಿ ಈ ಮೀನಿನ ಕೃಷಿಯನ್ನ ಮಾಡ್ತಾರೆ. ಅದೇ ತರ ಪಂಜರ ಕೃಷಿ ಈಗಿನ ದಿನಗಳಲ್ಲಿ ಒಂದು ಜನಪ್ರಿಯವಾದ ಮೀನು ಉತ್ಪಾದನಾ ಮಾರ್ಗವಾಗ್ತಾ ಇದೆ. ಸರ್, ಈಗ ಪಂಜರವನ್ನು ನಿರ್ಮಾಣ ಮಾಡುವಂತಹ ಒಂದು ಹಂತದಲ್ಲಿ ಸ್ಥಳದ ಆಯ್ಕೆಯನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ಅಂದ್ರೆ, ಈಗ ಆಳ ಸಮುದ್ರದಲ್ಲಿ ಹೋಗಿ ಪಂಜರವನ್ನು ಸ್ಥಾಪನೆ ಮಾಡುವುದಕ್ಕೆ ಸಾಧ್ಯವಾಗ್ತದೋ ಅಥವಾ ಸಿಹಿ ನೀರಿನಲ್ಲೋ ಅಥವಾ ಅಳಿವೆ ಪ್ರದೇಶಗಳಲ್ಲೋ ಅಥವಾ ಸಮುದ್ರವನ್ನು ಸೇರುವಂತಹ ಒಂದು ಪ್ರದೇಶದಲ್ಲೋ ಮಾಡುವಂತಹದ್ದು ಹೇಗಿದೆ? ಸಿಹಿ ನೀರು ಪ್ರದೇಶದಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಹೇಗೆ? ಈ ಪಂಜರಗಳನ್ನ ನೈಸರ್ಗಿಕವಾದ ತೆರೆದ ಸಮುದ್ರಗಳಲ್ಲೂ ಕೂಡ ಮಾಡಬಹುದು. ಅದು ಬಿಟ್ಟು ಹಿನ್ನೀರಿನ ಪ್ರದೇಶಗಳಲ್ಲಿ, ಅಳಿವೆಗಳಲ್ಲಿ, ಸಿಹಿ ನೀರಿನ ಪ್ರದೇಶಗಳಲ್ಲಿ ಹಾಗೂ ಅಣೆಕಟ್ಟು ಪ್ರದೇಶಗಳಲ್ಲಿ ಕೂಡ ಸ್ಥಾಪಿಸಬಹುದು. ಮತ್ತೆ ಅದು ಸ್ಥಳವನ್ನ ಆಯ್ಕೆ ಮಾಡುವಾಗ ಕೆಲವೊಂದು ಅಂಶಗಳನ್ನ ನಾವು ಗಮನಿಸಬೇಕಾಗ್ತದೆ. ಮೊದಲನೇದಂದ್ರೆ ಆ ಸ್ಥಳದ ಆಳವನ್ನ ನೋಡ್ಕೋಬೇಕು. ಸಮುದ್ರದಲ್ಲಿ ಪಂಜರ ಕೃಷಿ ಮಾಡ್ತೇವೆ ಅಂದ್ರೆ ಮಿನಿಮಮ್ ಆದ್ರೂ 8 ಮೀಟರ್ ಆಳ ಇರಬೇಕು. ಅದೇ ನೀವು ಹಿನ್ನೀರಿನಲ್ಲಿ ಮಾಡ್ತೀರಿ ಅಂದ್ರೆ 4-6 ಮೀಟರ್ ತನಕ ಆಳ ಇರಲೇಬೇಕಾಗ್ತದೆ. ಇಂತಹ ಸ್ಥಳಗಳನ್ನ ನೋಡಿ ಪಂಜರವನ್ನ ಸ್ಥಾಪಿಸಲಾಗ್ತದೆ. ಅದು ಬಿಟ್ಟು ಜಾಗ ಯಾವ್ದು ನೀವು ಸಿಲೆಕ್ಟ್ ಮಾಡಿದೀರಾ, ಅದರಲ್ಲಿ ನಿಯರ್ ಬೈ ಯಾವ್ದು ಕೈಗಾರಿಕೆಗಳು ಇರಬಾರದು. ಯಾವ ಜಾಗವನ್ನ ನೀವು ಸಿಲೆಕ್ಟ್ ಮಾಡಿದಿರೋ ಆ ಜಾಗ ಪೊಲ್ಯೂಷನ್ ರಹಿತ ಇರಬೇಕು. ಮೇನ್ ಅಂದ್ರೆ ನೀರು ಯಾವುದೇ ಕಲುಷಿತವಾಗಿರಬಾರದು, ನೀರು ಕಲುಷಿತವಾಗಿರಬಾರದು. ಆಮೇಲೆ ಆ ಜಾಗದಲ್ಲಿ ಒಳ್ಳೆ ಟ್ರಾನ್ಸ್ಪೋರ್ಟೇಶನ್ ಇರಬೇಕು. ಅಂದ್ರೆ ನೀವು ಮೀನಿನ ಕೊಯ್ಲು ತೆಗೆದ ನಂತರ ಅದು ಸಾಗಾಟಕ್ಕೆ ಒಳ್ಳೆ ವ್ಯವಸ್ಥೆ ಇರಬೇಕು. ಅಂದ್ರೆ ಇಂತ ಸ್ಥಳಗಳನ್ನ ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಹೌದು ಸರ್. ಈಗ ಪಂಜರದ ಬಗ್ಗೆ ಹೇಳಿ, ಪಂಜರದ ನಿರ್ಮಾಣ ಮಾಡುವಂತಹದ್ದು ಹೇಗೆ, ಏನೇನು ಕಚ್ಚಾ ವಸ್ತುಗಳೆಲ್ಲ ಬೇಕಾಗ್ತವೆ? ಸಾಮಾನ್ಯವಾಗಿ ಹೇಳುವಂತಹದ್ದು ಅಥವಾ ನೀರಿನಲ್ಲಿ ತೇಲುವಂತಹದ್ದು ಅಥವಾ ಮುಳುಗುವಂತಹ ಪಂಜರಗಳು ಹೇಗೆ? ಪಂಜರಗಳಲ್ಲಿ ಎರಡು ವಿಧ, ಪ್ರಮುಖವಾಗಿ ಎರಡು ವಿಧ. ಒಂದು ಈಗಾಗಲೇ ನೀವು ಹೇಳದಾಗೆ ಒಂದು ತೇಲುವ ಪಂಜರ, ಮತ್ತೊಂದು ಮುಳುಗುವ ಪಂಜರ. ಈ ತೇಲುವ ಪಂಜರ ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ ಜನಪ್ರಿಯವಾಗಿದ್ದು ಈ ತೇಲುವ ಪಂಜರ. ಈ ತೇಲುವ ಪಂಜರದಲ್ಲಿ ಮೂರು ಮುಖ್ಯ ಘಟಕಗಳಿರ್ತವೆ. ಒಂದಂದ್ರೆ ತೇಲುವ ಚೌಕಟ್ಟು, ಆಮೇಲೆ ಬಲೆಗಳಿಂದ ಮಾಡಿದ ಆವರಣ, ಮತ್ತೊಂದು ಲಂಗರ ವ್ಯವಸ್ಥೆ. ಈ ತೇಲುವ ಪಂಜರಗಳಲ್ಲಿ ಪಂಜರದ ಚೌಕಟ್ಟನ್ನ ನೀರಿನಲ್ಲಿ ತೇಲಿಸಲು ಗಾಳಿ ತುಂಬಿದ ಬ್ಯಾರಲ್ಗಳನ್ನ, ಡ್ರಮ್ಗಳನ್ನ ಅಳವಡಿಸಿರ್ತಾರೆ. ಮತ್ತು ನೀರಿನ ತಳದಲ್ಲಿ ಲಂಗರವನ್ನು ಹಾಕಿ ಆ ಪಂಜರವನ್ನ ಸ್ಥಾಪಿಸಿರ್ತಾರೆ. ಪಂಜರಕ್ಕೆ ಬಹುಕಾಲ ಬಾಳಿಕೆಗೆ ಬರುವ HDPE ಹೈ ಡೆನ್ಸಿಟಿ ಪಾಲಿಇಥಲೀನ್ ಮತ್ತು GI ಗ್ಯಾಲ್ವನೈಸ್ಡ್ ಐರನ್ನಿಂದ ಮಾಡಿದ ಕಬ್ಬಿಣದ ಚೌಕಟ್ಟನ್ನು ಕೂಡ ಬಳಸ್ತಾರೆ. ನಮ್ಮ ಕಾರವಾರ CMFRI ಸಂಸ್ಥೆಯು ಕಡಿಮೆ ವೆಚ್ಚದ GI ಮಾಡಿದ ತೇಲುವ ಪಂಜರಗಳನ್ನ ಅಭಿವೃದ್ಧಿಪಡಿಸಿದೆ. ಹಾಗೆ ಈ ಪಂಜರಗಳಲ್ಲಿ ವೃತ್ತಾಕಾರದ, ಚೌಕಾಕಾರದ ಹಾಗೂ ಆಯತಾಕಾರದ ಪಂಜರಗಳನ್ನು ನೀರಿನ ಹರಿವು ಮತ್ತು ಆಳಕ್ಕೆ ಅನುಗುಣವಾಗಿ ಹಾಕಲಾಗ್ತದೆ. ಈ ವೃತ್ತಾಕಾರದ ಪಂಜರವನ್ನ ತೆರೆದ ಸಮುದ್ರಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ, ಮತ್ತು ಚೌಕಾಕಾರದ ಹಾಗೂ ಆಯತಾಕಾರದ ಪಂಜರಗಳನ್ನ ಹಿನ್ನೀರು ಅಥವಾ ಅಳಿವೆ ಪ್ರದೇಶಗಳಲ್ಲಿ ಬಳಸಲಾಗ್ತದೆ. ಮತ್ತು ಈ ಪಂಜರಕ್ಕೆ ವಿವಿಧ ಜಾಲರಂಧ್ರವುಳ್ಳ ಮತ್ತು ಆಳಕ್ಕೆ ತಕ್ಕ HDPE ಬಲೆಯನ್ನು ಅಳವಡಿಸಿರ್ತಾರೆ. ಈ ಪಂಜರಕ್ಕೆ ಮೇನ್ ಅಂದ್ರೆ ಮೂರು ನೆಟ್ ಇರ್ತವೆ, ಅದು ಮೂರು ಪದರ ಇರ್ತವೆ. ಅಂದ್ರೆ ಒಳಗಡೆ ಒಂದು ಒಳಪದರ, ಅದಕ್ಕೆ ನಾವು ಇನ್ನರ್ ನೆಟ್ ಅಥವಾ ಒಳಬಲೆ ಅಂತೇವೆ. ಮತ್ತೊಂದು ಹೊರಗಿನಿಂದ ಒಂದು ಆವರಣ ಇರ್ತದೆ, ಅದು ಔಟರ್ ನೆಟ್ ಅಂತೇವೆ. ಅದಕ್ಕೆ ಪರಭಕ್ಷಕ ಬಲೆ ಕೂಡ ಹೇಳ್ತೇವೆ. ಅದಲ್ಲದೆ ಮೇಲೆ ಒಂದು ಆವರಣ ಇರ್ತದೆ, ಅದಕ್ಕೆ ಪಕ್ಷಿ ಬಲೆ ಹೇಳ್ತೇವೆ. ಇದು ಪಕ್ಷಿ ಬಲೆ ಹೊರಗಡೆಯಿಂದ ಬರುವ ಪಕ್ಷಿಗಳನ್ನ, ಹಕ್ಕಿಗಳನ್ನ ಮೀನು ಹಾಗೆ ತಡೆಗಟ್ಟುತ್ತದೆ. ಅಂದ್ರೆ ಈಗ ಪಂಜರದ ಒಂದು ಗಾತ್ರ ಎಷ್ಟಿರ್ತದೆ? ಸಾಮಾನ್ಯವಾಗಿ ಒಂದೊಂದೇ ಪಂಜರ ಇರುವಂತಹದ್ದು ಅಥವಾ 2-3 ಒಟ್ಟೊಟ್ಟಿಗೆ ಇರುವಂತಹದ್ದು ಹೇಗಿದೆ? ಪಂಜರ ನಾವೀಗ 6 ಮೀಟರ್ ಪಂಜರವನ್ನ ಇಡಿಸಬಹುದು. ಪಂಜರಗಳಲ್ಲಿ 3 ಮೀಟರ್ ಪಂಜರದಿಂದ 12 ಮೀಟರ್ ಪಂಜರ ವ್ಯಾಸ ಇರುವ ಪಂಜರಗಳೆಲ್ಲ, ಅಂದ್ರೆ ಅದೀಗ ವೃತ್ತಾಕಾರದಲ್ಲಿದ್ರೆ ಸರಿ ವ್ಯಾಸ ಆಯ್ತು, ಈಗ ಆಯತಾಕಾರದಲ್ಲಿದ್ರೆ ಅದು 4x4 ಇರುತ್ತೆ ನಾಲ್ಕು ಅಂದ್ರೆ ಈಗ ಹಿನ್ನೀರಿನ ಪ್ರದೇಶ ಆದ್ರೆ 4x4x4 ಇರ್ತದೆ 6 meters ಅಥವಾ 8 meters ಉದ್ದ ಅಗಲ ಮತ್ತು ಆಳ ಇರುವಂತಹ ಒಂದು ಪಂಜರ ಇದು. ಸರಿ, ಈಗ ಈ ತೇಲಿಕೊಂಡು ಮಾಡುವುದಕ್ಕೆ ರಬ್ಬರ್ ಟ್ಯೂಬ್ ಇಂಥದನ್ನ ಹಾಕೋಬಹುದು, ಮುಳುಗುವುದಕ್ಕೆ ಅದನ್ನ ಲಂಗರ್ ಹಾಕುವುದಂದ್ರೆ ಹೇಗೆ? ಅದು ಲಂಗರ್ ಅಂದ್ರೆ ಈಗ ಪಂಜರ ಇರ್ತದಲ್ಲ ಅದನ್ನ ಸಮುದ್ರದಲ್ಲಿ ಇಟ್ಟು ಅದಕ್ಕೆ ದೋಣಿಗಳಿಗೆ ಹೇಗೆ ಲಂಗರ್ ಹಾಕಿ ಅಲ್ಲಿ ಸ್ಥಾಪಿಸುತ್ತಾರೆ ಅದೇ ತರ ಆ ಪಂಜರವನ್ನ ಕಬ್ಬಿಣದ ಸರಪಳಿಯಿಂದ ಕಟ್ಟಿ ಇಲ್ಲ ನೈಲಾನ್ ಹಗ್ಗದಿಂದ ಕಟ್ಟಿ ಅದನ್ನ ಕೆಳಗಡೆ ನಿಲ್ಲಿಸಿರ್ತಾರೆ. ಅವಕ್ಕೆ ಎಂಕರ್ ಅನ್ನ ಸಿಮೆಂಟಿನ ಎಂಕರ್ ಅನ್ನ ಮಾಡಿರ್ತಾರೆ 5 kg. ಇಟ್ ಡಿಪೆಂಡ್ಸ್ ಆನ್ ಎಷ್ಟು ಗಾತ್ರದ ಕೆಜಿ ಹಾಕಿದಿರಿ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಈಗ 3 meters ಅಥವಾ 4 meters ಉದ್ದ ಆಗಲ ಆಳ ಇರುವಂತಹ ಒಂದು ಪಂಜರವನ್ನ ಸ್ಥಾಪಿಸಿದ ನಂತರ ಮೀನು ಮರಿಗಳನ್ನ ಬಿಡಬೇಕಲ್ಲ, ಅದರೊಳಗಡೆ ಎಷ್ಟು ಸಂಖ್ಯೆಯ ಮೀನು ಮರಿಗಳನ್ನ ಬಿಡಬಹುದು ಅಂತ ಲೆಕ್ಕಾಚಾರ ಹೇಳಿ. ಈಗ ಪಂಜರದಲ್ಲಿ ಸ್ಟಾಕಿಂಗ್ ಡೆನ್ಸಿಟಿ ಅಂತೇವೆ, ಪಂಜರದಲ್ಲಿ ಎಷ್ಟು ಸಾಂದ್ರತೆ ಇರಬೇಕು ಅನ್ನೋದು ಬಹಳ ಮುಖ್ಯ. ಈ ಪಂಜರ ಕೃಷಿಯಲ್ಲಿ ನಾವು ಈಗ ನಮ್ಮ CMFRI ಸಂಸ್ಥೆಯಲ್ಲಿ ಬಹಳಷ್ಟು ಎಕ್ಸ್ಪೆರಿಮೆಂಟ್ಸ್ ಗಳೆಲ್ಲ ನಡೀತವೆ, ಯಾವ ಮೀನು ಎಷ್ಟು ಸಾಂದ್ರತೆಯಲ್ಲಿ ಇಡಬೇಕು ಅನ್ನೋದನ್ನ ನಾವು ಸ್ಟ್ಯಾಂಡರ್ಡೈಸ್ ಮಾಡಿರ್ತೇವೆ. ಈಗ ಕೋಬಿಯಾ ಮೀನನ್ನ ತೆಗೆದುಕೊಂಡ್ರೆ, ಕೋಬಿಯಾ ಅಂದ್ರೆ ಇದು ಕನ್ನಡದಲ್ಲಿ ನಾವು ಅದಕ್ಕೆ ಮುಗ್ಗ ಅಂತ ಹೇಳ್ತೇವೆ, ಈ ಮೀನು ಬಹಳ ಫಾಸ್ಟ್ ಆಗಿ ಬೆಳೀತದೆ. ಅದರಿಂದ ಇದು ನಾವು ಒಂದು 2-4 ಮೀನುಗಳನ್ನ ಪರ್ ಕ್ಯೂಬಿಕ್ ಮೀಟರ್ ಅಲ್ಲಿ ಇಡಬಹುದು. ಈಗ 4 meters ಉದ್ದ ಆಗಲ ಆಳ ಇರುವಂತಹ ಒಂದು ಕೇಜಲ್ಲಿ ಎಷ್ಟು ಮೀನು ಮರಿಗಳನ್ನ ಬಿಡಬಹುದು? ಈಗ ಕೇಜಲ್ಲಿ ನಮ್ದು ಐಡಿಯಲ್ ಕೇಜ್ ಅಂದ್ರೆ 6 meters ಕೇಜ್ ಇರ್ತದೆ. ಸಮುದ್ರದಲ್ಲಿ ನಾವು ಕಂಜರ ಕೃಷಿ ಮಾಡ್ತೇವೆ ಅಂದ್ರೆ 6 meters ವ್ಯಾಸದ ವೃತ್ತಾಕಾರದ ಕೇಜ್ ಐಡಿಯಲ್ ಕೇಜ್. ಮತ್ತೆ ಅದರಲ್ಲಿ ನಾವು 3,000-5,000 ತನಕ ಮೀನು ಮರಿಗಳನ್ನ ಇಡಬಹುದು. ಬಟ್ ಇದರಲ್ಲಿ ಏನಾಗ್ತದೆ ಅಂದ್ರೆ ಯಾವ ಪ್ರಭೇದದ ಯಾವ ತಳಿಯ ಮೀನು ನೀವು ಇಡ್ತೀರೋ ಅದು ಬಹಳ ಮುಖ್ಯ. ಈಗ ಕೋಬಿಯಾ ಮೀನು ಈಗಾಗಲೇ ನಾನು ಹೇಳಿದೆ, ಇದು ಫಾಸ್ಟ್ ಆಗಿ ಬೆಳೀತದೆ ಮತ್ತೆ ಅದು 8 3 kg ಗಾತ್ರಕ್ಕೆ ಬೆಳೀತದೆ. ಅಂತ ಮೀನಿದ್ರೆ ನೀವು ಕಡಿಮೆ ನಂಬರ್ಸ್ ಅಲ್ಲಿ ಇಡಬೇಕು. ಅದೇ ನೀವು ಈಗ ಸಿಗ್ಯಾನಸ್ ವರ್ಮಿಕ್ಯುಲೇಟಸ್ ಬಾಣ ಮೀನು ಇದೆ, ಅದು ನೀವು ಕೆಜಲ್ಲಿ ಸ್ಟಾಕ್ ಮಾಡ್ತೀರಿ ಅಂದ್ರೆ ಜಾಸ್ತಿ ಮೀನನ್ನ ಇಡಬಹುದು ಮತ್ತು ಅದು 6 ಒಂದು 350-400 grams ತನಕ ಬೆಳೀತದೆ. ಈ 2 ತಳಿ ಅಲ್ಲದೆ ಬೇರೆ ತಳಿಗಳು ಇದೆ ಸರ್ ಪಂಜರ ಕೃಷಿಯಲ್ಲಿ? ಸಮುದ್ರ ಪಂಜರ ಕೃಷಿಯಲ್ಲಿ ಮೇನ್ ಮಾರುಕಟ್ಟೆಯಲ್ಲಿ ಉತ್ತಮವಾಗಿ ಬೆಳೆ ಸಿಗುವಂತ ಮತ್ತು ಉತ್ತಮ ಹಿಡುವಳಿ ಬರುವಂತಹ ಮೀನುಗಳನ್ನ ಸಾಕ್ಲಿಕ್ಕೆ ಜಾಸ್ತಿ ಪ್ರೋತ್ಸಾಹ ಮಾಡ್ತೇವೆ. ಈ ನಿಟ್ಟಿನಲ್ಲಿ ನಮ್ಮ CMFRI ಸಂಸ್ಥೆಯಲ್ಲಿ ಸ್ಟ್ಯಾಂಡರ್ಡೈಸ್ ಮಾಡಿದ ಮೀನುಗಳಂದ್ರೆ ಕೋಬಿಯಾ ಮೀನು, ರೆಕಿಸೆಂಟ್ರಾನ್ ಕೆನಡಾ, ಇದು ಇದಕ್ಕೆ ಮುಗ್ಗಾ ಮೀನು ಅಂತ ಹೇಳ್ತೇವೆ ಇದು. ಆಮೇಲೆ ಸಿಲ್ವರ್ ಪಂಪ್ಯಾನೋ, ಟ್ರೆಕಿನೋಟಸ್ ಬ್ಲೋಚಿ, ಹಾಗೂ ಇಂಡಿಯನ್ ಪಂಪ್ಯಾನೋ, ಅದು ಟ್ರೆಕಿನೋಟಸ್ ಮುಕ್ಕಾಲಿ, ಇದಕ್ಕೆ ನಾವು ಕನ್ನಡದಲ್ಲಿ ಶಿರೋಳ್ ಮೀನು ಅಂತೇವೆ. ಆಮೇಲೆ ಕ್ಯಾರಿಂಗ್ ಸಿಗ್ನೋಬೆಲಿಸ್, ಕೊಕ್ಕರೆ ಮೀನು, ಎಪಿನಫಲಸ್ ಕೋಯಿಡಿಸ್, ಆರೆಂಜ್ ಸ್ಪಾಟೆಡ್ ಗ್ರೂಪರ್, ಇದಕ್ಕೆ ಚುಕ್ಕಿ ಗೊಬ್ಬರೆ ಮೀನು ಅಂತಾನು ಹೇಳ್ತಾರೆ. ಆಮೇಲೆ ಸಿಗ್ಯಾನಸ್ ವರ್ಮಿಕ್ಯುಲೇಟಸ್ ರಾಬಿಟ್ ಫಿಶ್, ಇದಕ್ಕೆ ಬಾಣ ಮೀನು ಅಂತ ಹೇಳ್ತಾರೆ. ಇವೆಲ್ಲ ಮೀನುಗಳನ್ನ ನಮ್ಮ CMFRI ಸಂಸ್ಥೆ ಬೇರೆ ಬೇರೆ ಸೆಂಟರ್ಗಳಲ್ಲಿ ಅದರ ಉತ್ಪಾದನೆಯನ್ನ ಮಾಡ್ತಾರೆ. ಮತ್ತೆ ಈ ಮೀನುಗಳು ಸಮುದ್ರ ಕೃಷಿ ಮಾಡಲಿಕ್ಕೆ ಸೂಕ್ತವಾದ ಮೀನುಗಳು. ಅಂದ್ರೆ ಈಗ ವರ್ಷದ ಯಾವ ಸಮಯದಲ್ಲಿ ನಿರ್ದಿಷ್ಟವಾದಂತಹ ಒಂದು ಸಮಯ ಅಂತ ಇದೆಯೋ ಮೀನು ಮರಿಗಳನ್ನ ಬಿಡುವ ಸಮಯ ಅಂತ? ನಿರ್ದಿಷ್ಟ ಸಮಯ ಅಂದ್ರೆ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಒಂದು ಕೆಜನ್ನ ನಾವು ಹಾಕಿದ್ವಿ ಅಂದ್ರೆ ಅದು ಮೇದಲ್ಲಿ ನಾವು ಹಾರ್ವೆಸ್ಟ್ ಮಾಡಬಹುದು. ಮೇದಲ್ಲಿ ಇಲ್ಲ ಜೂನ್ ಜುಲೈಯಲ್ಲಿ ಹಾರ್ವೆಸ್ಟ್ ಮಾಡಬಹುದು, ಯಾಕಂದ್ರೆ ಆ ಟೈಮಲ್ಲಿ ಇಲ್ಲಿ ಫಿಶಿಂಗ್ ಬ್ಯಾನ್ ಇರ್ತದೆ. ಆ ಫಿಶಿಂಗ್ ಬ್ಯಾನ್ ಟೈಮಲ್ಲಿ ನಾವು ನಮ್ಮ ಬೆಳೆಸಿದ ಮೀನನ್ನ ಹಾರ್ವೆಸ್ಟ್ ಮಾಡಿದ್ರೆ ಒಳ್ಳೆ ನಮಗೆ ಬೆಲೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗ್ತದೆ. ಆಮೇಲೆ ಈಗ ಪಂಜರದಲ್ಲಿ ಒಳಗಡೆ ಇರುವಂತಹ ಮೀನು ಮರಿಗಳಿಗೆ ಆಹಾರ ಕೊಡೋದ್ರ ಬಗ್ಗೆ ಹೇಳಿ, ಏನೇನು ಆಹಾರ ಕೊಡಬೇಕು, ಕೊಡುವಂತಹ ವಿಧಾನ ಹೇಗೆ ಈ ಬಗ್ಗೆ? ಪಂಜರದಲ್ಲಿ ನಾವು ಮೀನಿಗೆ ಪ್ರೋಟೀನ್ ಯುಕ್ತವಾದ ಆಹಾರವನ್ನೇ ಕೊಡಬೇಕಾಗ್ತದೆ ಮತ್ತು ಕೃತಕ ಆಹಾರ ಅಥವಾ ಆರ್ಟಿಫಿಷಿಯಲ್ ಫೀಡ್ ಕೂಡ ಅವೈಲೇಬಲ್ ಇದೆ. ಅದರ ಜೊತೆಗೆ ಟ್ರ್ಯಾಶ್ ಫಿಶಸ್ ಅನ್ನ ಕೂಡ ಕೊಡಬಹುದು. ಟ್ರ್ಯಾಶ್ ಫಿಶ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಕಡಿಮೆ ಬೆಲೆ ಇರುವ ಮೀನುಗಳನ್ನ ತಂದು ಅದನ್ನ ಒಳ್ಳೆದಾಗಿ ಕ್ಲೀನ್ ಮಾಡಿ ಕತ್ತರಿಸಿ ಆ ಮೀನಿನ ಮೌತ್ ಸೈಜ್ ಏನಿದೆ ಅದಕ್ಕೆ ಸುಟೇಬಲ್ ಆಗಿರುವ ಸೈಜ್ ಅನ್ನ ಮಾಡಿ ಆ ಮೀನಿಗೆ ಕೊಡಬಹುದು. ಮತ್ತೆ ಈ ಕೃತಕ ಆರ್ಟಿಫಿಷಿಯಲ್ ಫೀಡ್ ಏನಿದೆ ಅದು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಅದರಲ್ಲೂ ಬಹಳಷ್ಟು ಪ್ರಕಾರ ಇವೆ. ಒಂದಂದ್ರೆ ಮುಳುಗುವ ಪೆಲೆಟ್ಸ್, ಆಮೇಲೆ ತೇಲುವ ಪೆಲೆಟ್ಸ್, ಮತ್ತೆ ಅರ್ಧ ಮುಳುಗುವ ಪೆಲೆಟ್ಸ್, ಸಬ್ಮರ್ಸಿಬಲ್ ಪೆಲೆಟ್ಸ್, ಫ್ಲೋಟಿಂಗ್ ಪೆಲೆಟ್ಸ್, ಮತ್ತೆ ಹಾಫ್ ಸಬ್ಮರ್ಸಿಬಲ್ ಪೆಲೆಟ್ಸ್ ಅಂತ ಇವೆ. ಪೆಲೆಟ್ ಫೀಡ್ ಅನ್ನ ಮೀನಿಗೆ ಕೊಡಬಹುದು. ಬಟ್ ಅದರಲ್ಲೂ ಕೂಡ ಸೈಜ್ ವೇರಿಯೇಷನ್ ಇರ್ತದೆ. ಆ ಮೀನಿನ ಸೈಜಿಗೆ, ಗಾತ್ರಕ್ಕೆ ಸರಿಯಾಗುವಂತ ಪೆಲೆಟ್ ಅನ್ನ ನಾವು ಸಿಲೆಕ್ಟ್ ಮಾಡಬೇಕಾಗ್ತದೆ. ಪ್ರಾರಂಭಿಕ ಹಂತದಲ್ಲಿ ಚಿಕ್ಕ ಚಿಕ್ಕ ಗಾತ್ರದ ಪೆಲೆಟ್ ಗಳನ್ನ ಕೊಡಬೇಕು. ಪ್ರಾರಂಭಿಕವಾಗಿ ಅದರ ಮೌತ್ ಸೈಜ್ ಎಷ್ಟಿದೆ ಅದನ್ನ ನೋಡಿ ಚಿಕ್ಕ ಪೆಲೆಟ್, ಆಮೇಲೆ ಅದು ದೊಡ್ಡದಾಗ್ತಾ ಹೋದಾಗೆ ಪೆಲೆಟ್ ಗಾತ್ರ, ದೊಡ್ಡ ಗಾತ್ರದ ಪೆಲೆಟ್ ಅನ್ನ ಕೊಡಬೇಕಾಗ್ತದೆ. ಅಂದ್ರೀಗ ತೇಲುವ ಒಂದು ಆಹಾರದ ಒಂದು ಪೊಟ್ಟಣ ಅಥವಾ ಒಂದು ಪೆಲೆಟ್ ಅಂತ ಹೇಳಿದ್ರೆ ಅದು ಮತ್ತು ಮುಳುಗುವಂತದ್ದು ಏನ್ ವ್ಯತ್ಯಾಸ, ಏನ್ ಅನುಕೂಲತೆ ಇದೆ? ತೇಲುವ ಪೆಲೆಟ್ಸ್ ಏನಿರ್ತವೆ ಅವನ್ನ ಹಾಕಿದ ಕೂಡಲೇ ಅವು ಮೇಲ್ಗಡೆ ತೇಲ್ತಾ ಇರ್ತವೆ. ಅವು ನೀರನ್ನ ಅಬ್ಸಾರ್ಬ್ ಮಾಡಿ ಅವು ಕೆಳಕ್ಕೆ ಸಡನ್ ಆಗಿ ಹೋಗುದಿಲ್ಲ. ಯಾಕಂದ್ರೆ ಇದು ಯಾವ ಮೀನನ್ನ ನೀವು ಆ ಕೇಜ್ ಅಲ್ಲಿ ಬೆಳೆಸ್ತಾ ಇದ್ದೀರಿ ಅದರ ಮೇಲೆ ಡಿಪೆಂಡ್ ಇರ್ತದೆ. ಅದು ಕಾಲಮ್ ಫೀಡರ್ ಇದ್ರೆ ಅದಕ್ಕೆ ಬೇರೆ ಟೈಪ್ ಫೀಡ್ ಅನ್ನ ಕೊಡಬೇಕಾಗ್ತದೆ. ಅದು ಕೆಳಗಡೆ ಹೋಗಿ ಆಹಾರವನ್ನ ತಿನ್ನುವುದಾದ್ರೆ ಅದಕ್ಕೆ ಸಬ್ಮರ್ಸಿಬಲ್ ಫೀಡ್, ಪೆಲೆಟ್ ಫೀಡ್ ಕೊಡಬೇಕಾಗ್ತದೆ. ಈ ತರ ಅದ ಆ ಮೀನಿನ ಜಾತಿ, ಅದರ ಗುಣಮಟ್ಟವನ್ನು ನೋಡಿ ಅದಕ್ಕೆ ಫೀಡ್ ಅನ್ನ ಕೊಡಬೇಕಾಗ್ತದೆ. ಈಗ ಒಂದು ಪಂಜರದಲ್ಲಿ ಒಂದೇ ತಳಿಯ ಮೀನು ಮರಿಯನ್ನ ಬಿಡಬೇಕು ಅಥವಾ ಎರಡು ಮೂರು ತಳಿಯ ಮಿಶ್ರಣವಾಗಿ ಮಾಡ್ಕೊಂಡು ಬಿಡಬಹುದಾ? ಆ ತರನು ಮಾಡಬಹುದು. ಬೇರೆ ಬೇರೆ ಮೀನುಗಳನ್ನ ತಳಿಗಳ ಮಿಶ್ರಣ ಕೂಡ ಮಾಡಬಹುದು. ಬಟ್ ಆದ್ರೆ ಒಂದು ತಳಿಯನ್ನ ನೀವು ಸಾಕಿದ್ರೆ ನಿಮ್ಗೆ ಒಳ್ಳೆಯ ಫಲಿತಾಂಶ ಬರ್ತದೆ. ಮತ್ತೆ ಈಗ ಮಲ್ಟಿಪಲ್ ಸ್ಪೀಸೀಸ್ ಕಲ್ಚರ್ ಅಂತ ಈಗ ನಾವು ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದೇವೆ. ಅದರಲ್ಲೂ ಕೂಡ ಒಳ್ಳೆ ಇಳುವರಿ ಇದೆ. ಆದ್ರೆ ನಿಮ್ಗೆ ಎರಡೂ ಮೀನುಗಳ ಬಗ್ಗೆ, ಅವುಗಳ ಆಹಾರ ಕ್ರಮದ ಬಗ್ಗೆ ಪೂರ್ತಿ ಮಾಹಿತಿ ಇರಬೇಕು. ಆವಾಗಷ್ಟೇ ನೀವು ಆ ಮೀನುಗಳನ್ನ ಒಟ್ಟಿಗೆ ಸಾಕಬಹುದು. ಆಮೇಲೆ ಈಗ ಕೊಳಗಳಲ್ಲಿ ಸಾಕುವಂತಹ ಮೀನುಗಳಿಗೆ ಬರುವಂತಹ ಒಂದು ಆರೋಗ್ಯ ಸಮಸ್ಯೆಗಳು ಮತ್ತು ಈ ಪಂಜರದಲ್ಲಿ ಬರುವಂತಹ ಮೀನುಗಳಿಗೆ ಬರುವಂತಹ ಆರೋಗ್ಯ ಸಮಸ್ಯೆಗಳು ಏನಾದ್ರು ವ್ಯತ್ಯಾಸ ಉಂಟಾ? ಕೊಳಗಳಿಗೆ ಕಂಪೇರ್ ಮಾಡಿದ್ರೆ ಪಂಜರ ಮೀನು ಕೃಷಿ ಉತ್ತಮವಾಗಿದೆ. ಯಾಕಂದ್ರೆ ಈ ಕೊಳಗಳಲ್ಲಿ ನಾವು ಒಂದು ಕನ್ಫೈನ್ಡ್ ಏರಿಯಾ ಇರ್ತದೆ. ಮತ್ತೆ ಆದ್ರೆ ಇಲ್ಲಿ ಏನಾಗ್ತದೆ, ಅದಕ್ಕೆ ಓಪನ್ ವಾಟರ್ಸ್ ಅಲ್ಲಿ ಇರೋದ್ರಿಂದ ನೀವು ಆ ಪಂಜರವನ್ನ ತೆಗೆದು ಬೇರೆ ಕಡೆಗೂ ಸಾಗಿಸಬಹುದು. ಅದು ಫ್ಲೋಟಿಂಗ್ ಇರೋದ್ರಿಂದ. ಆದ್ರೆ ಪಾಂಡ್ಗಳಲ್ಲಿ ಹಾಗಾಗುದಿಲ್ಲ. ನೀವು ಅಲ್ಲೇ ಅದಕ್ಕೆ ಡಿಸೀಸ್ ಬಂತು ಅಂದ್ರೆ ಅದಕ್ಕೆ ಅಲ್ಲೇ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಮತ್ತೆ ಈ ಪಂಜರ ಕೃಷಿಯಲ್ಲಿ ಡಿಸೀಸ್ ಬರುವುದು ಬಹಳ ಕಡಿಮೆ. ಇಲ್ಲಿ ಡಿಸೀಸ್ ಬಂದ್ರೂ ಅದಕ್ಕೆ ಮೇನ್ ಕಾರಣ ಅಂದ್ರೆ ಒಂದು ಬಲೆಗಳು ನೀವು ಎಕ್ಸ್ಚೇಂಜ್ ಮಾಡದೇ ಇದ್ರೆ, ಅದು ಸೂಕ್ತವಾದ ಅವಧಿಗೆ ಅದನ್ನ ಬಲೆಗಳನ್ನ ಎಕ್ಸ್ಚೇಂಜ್ ಮಾಡ್ತಾ ಇರಬೇಕಾಗ್ತದೆ. ಅದು ಮಾಡ್ತದ ಆ ಬಲೆಗಳಿಗೆ ಬೇರೆ ಆ ಸಮುದ್ರದಲ್ಲಿರುವ ಬೇರೆ ಬಯೋಫೌಲಿಂಗ್ ಆರ್ಗನಿಸಮ್ಸ್ ಅಂತ ಇರ್ತವೆ. ಅವು ಬಂದು ಅಟ್ಯಾಚ್ ಆಗಿ ಈಗ ಕಲ್ಗ, ಕಪ್ಪೆ ಚುಪ್ ಇಂತಹ ಆರ್ಗನಿಸಮ್ಸ್ ಬಂದು ಅಟ್ಯಾಚ್ ಆಗ್ತವೆ. ಇವು ಅಟ್ಯಾಚ್ ಆಗಿ ಒಳಗಡೆ ಮೀನ್ ಏನಿರ್ತದೆ ಅವುಗಳಿಗೆ ಹಾರ್ಮ್ ಆಗೋ ಚಾನ್ಸಸ್ ಇರ್ತದೆ. ಇದೇ ಪ್ರಶ್ನೆಯನ್ನು ಸ್ವಲ್ಪ ಮುಂದುವರಿಸುವುದಿದ್ರೆ ಈ ಪಂಜರದ ನಿರ್ವಹಣೆ ಮಾಡುವುದು ಅಂದ್ರೆ ಏನು ಮತ್ತು ಹೇಗೆ? ಈ ಪಂಜರ ನಿರ್ವಹಣೆಯಲ್ಲಿ ಮುಖ್ಯವಾಗಿ ಮೀನಿಗೆ ಕೊಡುವ ಆಹಾರ, ಸೂಕ್ತವಾದ ಆಹಾರವನ್ನ ಕೊಡಬೇಕು. ಮತ್ತು ಅದಕ್ಕೆ ಜಾಸ್ತಿ ಆಹಾರವನ್ನ ಕೂಡ ಕೊಡಬಾರದು. ಮೀನಿಗೆ ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನು ಕೊಡಬೇಕು ಅಷ್ಟೇ ಪ್ರಮಾಣದಲ್ಲಿ ಕೊಡಬೇಕು. ಮತ್ತೆ ಆ ಪಂಜರದಲ್ಲಿ ಬಲೆಗಳನ್ನ ಬದಲಿಸಬೇಕು. ನಾವು ಒಂದ್ಸಲ ಪಂಜರ ಹಾಕಿದ್ವಿ ಅಂದ್ರೆ ಅದರಲ್ಲಿ ಒಳ ಬಲೆಯನ್ನ ನಾವು ತಿಂಗಳಿಗೆ ಒಂದ್ಸಲ, 15 ದಿನಕ್ಕೊಂದ್ಸಲ ಈ ಬಯೋಫೈಲಿಂಗ್ ಆರ್ಗನಿಸಮ್ ಎಷ್ಟು ಅಟ್ಯಾಚ್ ಆಗಿವೆ ಅದ್ರ ಮೇಲೆ ಡಿಪೆಂಡ್ ಆಗಿ ಆ ಬಲೆಯನ್ನ ಬದಲಿಸ್ತಾ ಇರ್ತೇವೆ. ಈಗ ಸಮುದ್ರದ ಒಳಗಡೆ ಇಂತಹ ಒಂದು ಪಂಜರವನ್ನ ನಿರ್ಮಾಣ ಮಾಡಿದ ನಂತರ ಅಲ್ಲಿಗೆ ಹೋಗುವುದು ಹೇಗೆ ಮತ್ತೆ ಈ ಕೆಲಸವನ್ನೆಲ್ಲ ಮಾಡುವುದು ಹೇಗೆ, ಅದೀಗ ಮುಳುಗಿದೆ ಅಂತ ಇಟ್ಕೊಳ್ಳಿ, ಯಾವಾಗ ಸಂದರ್ಭದಲ್ಲೆಲ್ಲ? ಈ ಫ್ಲೋಟಿಂಗ್ ಕೇಜ್ ಯಾವಾಗ್ಲೂ ಮುಳುಗೋ ಚಾನ್ಸಸ್ ಬಹಳ ಕಡಿಮೆ. ಯಾಕಂದ್ರೆ ಈ ಫ್ಲೋಟಿಂಗ್ ಕೇಜ್ ಅನ್ನ ಹಾಗೆ ಆ ಚೌಕಟ್ಟನ್ನ ಆತರ ಡಿಸೈನ್ ಮಾಡಿರ್ತಾರೆ. ಹತ್ತಿರ ಹೋಗಿ ಕೂಡ ಕೆಲಸವನ್ನು ಮಾಡಿದ್ರೆ, ನಮ್ಮ CMFRI ಕೇಜ್ ಫಾರ್ಮ್ ಅಲ್ಲಿ ಎರಡು ಟೈಪ್ ಇಂದ ಕೇಜ್ ಗಳಿವೆ. ಒಂದು GI ಕೇಜ್, ಮತ್ತೊಂದು HDPE ಕೇಜ್. ಈ HDPE ಕೇಜ್ ಅಲ್ಲಿ ಚೌಕಟ್ಟು ಪೂರ್ತಿ ನೀರಿನ ಮೇಲೆ ತೇಲ್ತಾ ಇರ್ತದೆ. ಮತ್ತೆ ಇನ್ನರ್ ನೆಟ್, ಔಟರ್ ನೆಟ್ ಇರ್ತದೆ. ಮತ್ತೆ ಆ ಇನ್ನರ್ ನೆಟ್ಟಿಗೆ ಮತ್ತೆ ಔಟರ್ ನೆಟ್ಟಿಗೆ ಕೆಳಗಡೆಯಿಂದ ಒಂದು 4 ಇಂಚಿನ ಬಲ್ಲಾಸ್ಟ್ ಪೈಪ್ ಅನ್ನ ಅಟ್ಯಾಚ್ ಮಾಡಿರ್ತಾರೆ. ಇದು ಈ ಬಲಾಸ್ಟ್ ಪೈಪ್ ಆ ಕೆಜಿಗೆ ಒಂದು ಕರೆಕ್ಟ್ ಆಗಿ ಆಕಾರವನ್ನ ಕೊಡ್ತದೆ. ಆಮೇಲೆ ಈ ಪಂಜರ ನಿರ್ಮಾಣಕ್ಕೆ ಮತ್ತೆ ನಿರ್ವಹಣೆಗೆಲ್ಲ ಎಷ್ಟು ಖರ್ಚು ಬರ್ತದೆ ಅಂತ, ಪಂಜರ ಕೃಷಿಗೆ ಎಸ್ಡಿಪಿ ನೆಟ್ ತಗೊಂಡು ಪಂಜರ ಕೃಷಿ ಮಾಡ್ತೀರಿ ಅಂದ್ರೆ ನಿಮ್ಗೆ ಒಂದು 6.5 lakhs ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಅದರಲ್ಲಿ ನೀವು ಈ ಎಸ್ಡಿಪಿ ನೆಟ್ ಮತ್ತೆ ಈ ಕೇಜ್ ನೆಟ್ಟಿಗೆ ಮತ್ತೆ ಆ ಪಂಜರದ ಚೌಕಟ್ಟಿಗೆ 4 lakhs, ಆಮೇಲೆ ಸೀಡಿಗೆ 1 lakh, ಸೀಡ್ ಅಂದ್ರೆ ಮೀನಿನ ಮರಿಗಳಿಗೆ ಅದನ್ನ ಖರೀದಿಸಲು 1 lakh, ಆಮೇಲೆ ಫೀಡ್ ಮೀನಿಗೆ ಕೊಡುವ ಆಹಾರ ಖರೀದಿಗೆ 1 lakh, ಹಾಗೆ ಬಾಕಿ ದಿನಗೂಲಿ ಎಲ್ಲ 50,000. ಟೋಟಲ್ ಆಗಿ ಈ ಎಸ್ಡಿಪಿ ಇಂದ 6 meter ವ್ಯಾಸದ ನೀವು ಒಂದು ಪಂಜರ ಮಾಡ್ತೀರಿ ಅಂದ್ರೆ ಒಟ್ಟು 6.5 lakhs ಖರ್ಚು ಬರ್ತದೆ. ಮತ್ತು ಈ ಪಂಜರ ಏನಿದೆ ಅದು 15-20 years ತನಕ ಬಾಳಿಕೆಗೆ ಬರ್ತದೆ. ಈಗ ನಾವು CMFRI ದಲ್ಲಿ ಡೆವಲಪ್ ಮಾಡಿದ GI ಕಬ್ಬಿಣದ ಪೈಪ್ಗಳಿಂದ ತಯಾರಿಸಿದ ಕೇಜ್ ಏನಿದೆ ಇದರ ನೀವು ಚೌಕಟ್ಟು ಮತ್ತೆ ಬಲೆಗಳಿಗೆಲ್ಲ 1.5 lakhs ಖರ್ಚು ಬರ್ತದೆ. ಅದರಲ್ಲಿ ನೀವು ಮೀನಿನ ಮರಿ 1 lakh, ಆಮೇಲೆ ಮೀನಿಗೆ ಆಹಾರ 1 lakh, ದಿನಗೂಲಿ 0.5 lakhs, ಟೋಟಲ್ 4 lakh ಈ ಕೃಷಿಗೆ GI ಗ್ಯಾಲ್ವನೈಸ್ಡ್ ಐರನ್ ಕಬ್ಬಿಣದ ಪೈಪ್ಗಳಿಂದ ಮಾಡಿದ ಪಂಜರ ಆದ್ರೆ 4 lakhs ಬರ್ತದೆ. ಮತ್ತೆ ಈ ಪಂಜರ ನೀವು 3-4 years ತನಕ ಒಳ್ಳೆ ಬಾಳಿಕೆಗೆ ಬರ್ತದೆ. ಸರಿ, ಈಗ 4-6.5 lakhs ಇನ್ವೆಸ್ಟ್ ಮಾಡಿದ ನಂತರ ಎಷ್ಟು ಇಳುವರಿ ಬರಬಹುದು, ಎಷ್ಟು ಆದಾಯ ಬರಬಹುದು? ಇದರಲ್ಲಿ ಈಗ ಹೂಡಿಕೆ ಅಂದ್ರೆ ಈಗಾಗಲೇ ನಾನು ಹೇಳಿದಾಗೆ ಇದು ಪಂಜರ ಮತ್ತು ಬಲೆಗೆ, ಆಮೇಲೆ ಫೀಡಿಗೆ, ಮ್ಯಾನ್ ಪವರಿಗೆ ಮತ್ತೆ ಸೀಡಿಗೆ ನಾವು ಇನ್ವೆಸ್ಟ್ ಮಾಡಿರ್ತೇವೆ. ಇದರಲ್ಲಿ ಈಗ ನೀವು 6 meter ಪಂಜರ ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದ್ರೆ 80-90% ಸರ್ವೈವಲ್ ಅನ್ನ ನಿರೀಕ್ಷಿಸಬಹುದು. ಅದು ಈಗ ನಾವು 1-1.5 ton ಇಳುವರಿಯನ್ನ ಕೊಡ್ತದೆ. ಈಗ ನಾವು ಕೋಬಿಯಾ ಮೀನು ಅಂತ ಇಟ್ಕೊಂಡ್ರೆ ಅದರದ ಮಾರುಕಟ್ಟೆ ದರ 1 kg 450-500 rupees, ಹಾಗೆ ಪಂಪ್ಯಾನೋ ಶಿರೋಳ್ ಮೀನು 1 kg 350-400 rupees, ಸಿಗ್ಯಾನಸ್ ಮೀನು 250-350 ಪರ್ ಕೆಜಿ ಇದೆ. ಮತ್ತೆ ಈ ವ್ಯವಸಾಯದಲ್ಲಿ ನಾವು ಖರ್ಚು ಮತ್ತು ಆದಾಯದ ಅನುಪಾತವನ್ನು ನೋಡಿದ್ರೆ ನಮಗೆ ಮೊದಲನೇ ವರ್ಷಕ್ಕೆ 1:1.6-1:8 ನಮಗೆ ಆದಾಯ ಬರ್ತದೆ. ಅಂದ್ರೆ ನೀವು 1 lakh ನೀವು ಖರ್ಚು ಮಾಡಿದ್ರೆ ಅಂದ್ರೆ 60,000 ವಾಪಸ್ ಬರ್ತದೆ. ಆದ್ರೆ 2ನೇ ವರ್ಷಕ್ಕೆ ನೀವು 1 lakh ಖರ್ಚು ಮಾಡಿದ್ರೆ ನಮಗೆ 1 lakh ಲಾಭ ಬರ್ತದೆ. ಮತ್ತೆ ಆ ಕೇಜು ನೀವು ಮತ್ತೆ ನೆಕ್ಸ್ಟ್ 3ನೇ ವರ್ಷ ಕೂಡ ಅದನ್ನ ಯೂಸ್ ಮಾಡಬಹುದು. ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶದಲ್ಲಿ ಈ ಒಂದು ಪಂಜರ ಕೃಷಿಯ ಒಂದು ಸಾಧ್ಯತೆ ಮತ್ತು ಎಷ್ಟರ ಮಟ್ಟಿಗೆ ರೈತರು ಇದನ್ನು ಅಳವಡಿಸಿಕೊಂಡಿದ್ದಾರೆ? ಉತ್ತರ ಕನ್ನಡದ ಬಹಳಷ್ಟು ಕಡೆಗಳಲ್ಲಿ ಈ ಕೇಜ್ ಕಲ್ಚರ್ ಅನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ನಮ್ಮ ಕಾರವಾರದ ಸುಂಕೇರಿಯಲ್ಲಿ ಕೂಡ ಕೇಜ್ ಕಲ್ಚರ್ ಪಂಪ್ಯಾನೋ ಮೀನಿನ ಮತ್ತು ಸೀಬಾಸ್ ಮೀನನ್ನ ಕಲ್ಚರ್ ಕುರುಡೆ ಮೀನು ಅದನ್ನ ಕೂಡ ಕಲ್ಚರ್ ಮಾಡಿದ್ದಾರೆ. ಆಮೇಲೆ ಬೈತ್ಕೋಲ್ದಲ್ಲಿ ನಮ್ಮ CMFRI ನ ಕೇಜ್ ಫಾರ್ಮ್ ಇದೆ, ಅಲ್ಲಿ ನಾವು ಸೀಬಾಸ್, ಕೋಬಿಯಾ, ಪಂಪ್ಯಾನೋ ಈ ಎಲ್ಲಾ ಮೀನುಗಳನ್ನ ಬೆಳೆಸ್ತಾ ಇದ್ದೇವೆ. ಅದು ಬಿಟ್ಟು ಈಗ ಅಂಕೋಲಾ, ದೇವ್ಗಿ, ಹೊರಬಾಗ್, ಹಲ್ದಿಪುರ್, ಅಗ್ನಾಶಿನಿ, ಮಣ್ಕಿ ಈ ಪ್ಲೇಸಸ್ ಗಳಲ್ಲೆಲ್ಲ ಮೀನು ಕೃಷಿಕರು ಅದನ್ನ ಈಗಾಗಲೇ ಅಳವಡಿಸಿಕೊಂಡಿದ್ದಾರೆ ಮತ್ತು ಒಳ್ಳೆ ಲಾಭವನ್ನ ಕೂಡ ಗಳಿಸ್ತಾ ಇದ್ದಾರೆ. ಮತ್ತೆ ಹೊನ್ನಾವರನ ಅಗ್ನಾಶಿನಿ ಅಳಿವೆ ಭಾಗದಲ್ಲಿ ಕೂಡ ಕೇಜ್ ಕಲ್ಚರ್ ಅನ್ನ ಮಾಡ್ತಾ ಇದ್ದಾರೆ. ಈಗ ಸಮುದ್ರ ಮೀನುಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಯಾವ ರೀತಿಯ ಒಂದು ಸಂಶೋಧನೆ ನಡೀತಾ ಇದೆ, ಏನೇನು ಬೆಳವಣಿಗೆಗಳಾಗಿವೆ? ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಮೊದಲೇದಂದ್ರೆ ನಾವು ಈ ಕಡಿಮೆ ವೆಚ್ಚದ GI ಅಂದ್ರೆ ಗ್ಯಾಲ್ವನೈಸ್ಡ್ ಐರನ್ ನಿಂದ ಮಾಡಿದ ಕೇಜ್ ಅನ್ನ ಡೆವಲಪ್ ಮಾಡಿದ್ದೇವೆ. ಇದರಿಂದ ಅವರ ಸಾಮಾನ್ಯ ಮೀನು ಕೃಷಿಕರು ಕೂಡ ಅದನ್ನ ಅಫೋರ್ಡ್ ಮಾಡಬಹುದು. ಮತ್ತೆ ಅದು ಬಿಟ್ಟು ಈಗ ನಮ್ಮ ಮೀನು ಉತ್ಪಾದನಾ ಕೇಂದ್ರ ನಮ್ಮ CMFRI ನ ಹ್ಯಾಚರಿಗಳಲ್ಲಿ ಮೀನು ಮರಿ ಸೂಕ್ತವಾದ ಅಂದ್ರೆ ಪಂಜರ ಕೃಷಿಗೆ ಸೂಕ್ತವಾದ ಮೀನು ಮರಿಗಳನ್ನ ಉತ್ಪಾದಿಸ್ತಾ ಇದ್ದೇವೆ. ಈಗಾಗಲೇ ಕಾರವಾರ ಸೆಂಟರ್ ಅಲ್ಲಿ ನಾವು ಸಿಗ್ಯಾನಸ್ ವರ್ಮಿಕ್ಯುಲೇಟಸ್ ರಾಬಿಟ್ ಫಿಶ್ ನಾವೇನು ಬಾಣ ಹೇಳ್ತೇವೆ ಆ ಮೀನಿನ ಮರಿಗಳನ್ನ ಪ್ರೊಡ್ಯೂಸ್ ಮಾಡಿದ್ದೇವೆ. ಅಂದ್ರೆ ರೈತರಿಗೂ ಕೂಡ ಈ ಮೀನು ಮರಿಗಳ ಲಭ್ಯತೆ ಇದೆ. ಹೌದು, ಈ ಮೀನು ಮರಿಗಳನ್ನ ನಾವು ಅವರಿಗೆ ಕೆಲವೊಂದು ಪ್ರಾಜೆಕ್ಟ್ಗಳ ಅಡಿಯಲ್ಲಿ ಫ್ರೀ ಆಗಿ ಕೂಡ ಕೊಡ್ತಾ ಇದ್ದೇವೆ. ನಮ್ಮ AINP ಮೆರಿಕಲ್ಚರ್ ಪ್ರಾಜೆಕ್ಟ್ ಅಡಿಯಲ್ಲಿ ಈಗಾಗಲೇ ಮೀನು ಕೃಷಿಕರಿಗೆ ಪಂಜರ, ಬಲೆ ಹಾಗೂ ಮೀನಿನ ಮರಿಗಳು ಮತ್ತು ಫೀಡ್ ಎಲ್ಲವನ್ನು ಫ್ರೀ ಆಗಿ ಕೊಡಲಾಗ್ತದೆ. ಮತ್ತು ಈ SC/ST ಪ್ರೋಗ್ರಾಂ ಅಡಿಯಲ್ಲಿ ಶೆಡ್ಯೂಲ್ ಕಾಸ್ಟ್ ಪಂಗಡದವರಿಗೆ 100% ಸಬ್ಸಿಡಿಯ ಸ್ಕೀಮ್ಗಳನ್ನು ಕೂಡ CMFRI ಕಾರವಾರದಿಂದ ನಡೆಸಲಾಗ್ತದೆ. ಈ ಸ್ಕೀಮ್ ಅಡಿಯಲ್ಲಿ ಸೀಡ್ ಅನ್ನ ಮೀನಿನ ಮರಿಗಳನ್ನ ಕೊಡಲಾಗ್ತದೆ, ಮೀನಿಗೆ ಆಹಾರವನ್ನ ಕೊಡಲಾಗ್ತದೆ ಮತ್ತು ಕೇಜ್ ಅನ್ನ ಮತ್ತು ನೆಟ್ ಅನ್ನ ಅವರಿಗೆ ಫ್ರೀ ಆಫ್ ಕಾಸ್ಟ್ ಕೊಡಲಾಗ್ತದೆ. ಮತ್ತೊಂದು ಸ್ಟೇಟ್ ಫಿಷರೀಸ್ ಇನ್ವಾಲ್ವ್ ಸೆಂಟ್ರಲ್ ಸ್ಕೀಮ್ ಪ್ರಾಜೆಕ್ಟ್ ನ PMMSY ನ ಅಡಿಯಲ್ಲಿ ಒಂದು ಸಬ್ಸಿಡಿ ಯೋಜನೆ ಇದೆ. ಅದರಲ್ಲಿ ಸಾಮಾನ್ಯ ವರ್ಗದವರಿಗೆ 40:60 ಅನುಪಾತದಲ್ಲಿ ಸಬ್ಸಿಡಿಯನ್ನ ಕೊಡಲಾಗ್ತದೆ. ಇದರಲ್ಲಿ 40% ಸಬ್ಸಿಡಿಯನ್ನ ಕೊಡಲಾಗ್ತದೆ ಮತ್ತು 60% ಮೀನು ಕೃಷಿಕರು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಹಾಗೆ ಮಹಿಳೆಯರಿಗೆ ಮತ್ತು SC/ST ಪಂಗಡದವರಿಗೆ 60:40 ಅನುಪಾತದಲ್ಲಿ, ಅಂದ್ರೆ 60% ಸಬ್ಸಿಡಿ ಮತ್ತೆ 40% ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಅಂದ್ರೆ ಈಗ ಪಂಜರ ಮೀನು ಕೃಷಿಗಂತಲೇ ಒಂದು ತರಬೇತಿ ಕೊಡುವಂತ ವ್ಯವಸ್ಥೆ ಏನಾದ್ರು ಉಂಟಾ ನಿಮ್ಮ ಸಂಸ್ಥೆಯಲ್ಲಿ? ನಮ್ಮ CMFRI ಸಂಸ್ಥೆಯ ಮುಖ್ಯ ಉದ್ದೇಶ ಅಂದ್ರೆ ಕೃಷಿಕರಿಗೆ ಮೀನಿನ ಉತ್ಪಾದನೆ ಹೇಗೆ ಹೆಚ್ಚಿಸಬಹುದು ಅಂತ ಅವರಿಗೆ ತಿಳಿಸ್ಕೊಡುವುದು ನಮ್ಮ ಮುಖ್ಯ ಉದ್ದೇಶ. ನಮ್ಮ CMFRI ಸಂಸ್ಥೆಯಲ್ಲಿ ನಾವು ಪ್ರಾತ್ಯಕ್ಷಿಕೆಯನ್ನ ಕೊಡ್ತೇವೆ, ಈ ಸಮುದ್ರ ಕೃಷಿಯ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನ ಕೊಡ್ತೇವೆ ಮತ್ತು ಅವರಿಗೆ ಟ್ರೈನಿಂಗ್ ಅನ್ನ ಕೂಡ ಕೊಡ್ತೇವೆ. ನಮ್ಮ ಕೇಳುಗರಿಗೆ ನಿಮ್ಮ ಒಂದು ಸಂಸ್ಥೆಯ ಒಂದು ಪರಿಚಯವನ್ನು ಮಾಡಿಕೊಡಿ, ಎಲ್ಲಿದೆ ಸಂಸ್ಥೆಯ, ಹೇಗೆ ಸಂಪರ್ಕ, ಯಾರನ್ನ ಮಾಡಬೇಕು ಅಂತ? ಆಸಕ್ತರು, ಪ್ರಭಾರಿ ವಿಜ್ಞಾನಿಗಳು, ಕೇಂದ್ರೀಯ ಸಮುದ್ರ ಮೀನುಗಾರಿಕಾ ಸಂಸ್ಥಾನ, ಕಾರವಾರ ಪ್ರಾದೇಶಿಕ ಕೇಂದ್ರ, ಬೈತ್ಕೋಲ್, ಅಲಿಗದ್ದ, ಕಾರವಾರ ಇವರನ್ನ ಸಂಪರ್ಕಿಸಬಹುದು. ಬಹಳ ಸಂತೋಷ ಡಾಕ್ಟರ್ ಸೋನಾಲಿ ಅವರೇ. ಪಂಜರ ಮೀನು ಕೃಷಿ ಅಂದ್ರೆ ಏನು, ಅದರ ಒಂದು ಪ್ರಾಮುಖ್ಯತೆ ಏನು, ರೈತರು ಇದನ್ನ ಅಳವಡಿಸಿಕೊಳ್ಳುವುದರಿಂದ ಯಾವ ರೀತಿಯ ಒಂದು ಲಾಭವನ್ನ ಪಡ್ಕೊಳ್ಬಹುದು ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸಮುದ್ರ ಪಂಜರ ಮೀನು ಕೃಷಿ ಈ ಕುರಿತು ಅಲಿಗದ್ದ ಬೈತ್ಕೋಲ್ದ ಕೇಂದ್ರ ಸಾಗರ ಮೀನುಗಾರಿಕಾ ಸಂಶೋಧನಾ ಸಂಸ್ಥೆಯ ತಾಂತ್ರಿಕ ಅಧಿಕಾರಿ ಸೋನಾಲಿ ಎಸ್ ಬಡೋಲ್ಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗುವುದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಶಂಕರ್ ದುಂಡಪ್ಪ ಮಡಿವಾಳರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಭವಮಾನಗೊಳಗಾದ ನಂಬುದೇ ಪುಷಿ ನಿನ್ನ ಭವಮಾನ ಬಳಗಾದೆ ಎಂಬುದೇ ಪುಷ್ಪ ಕರಿಗೊಂಡು ಪಾರಮ ಶಾಂತಿಯ ನೈಗಲು ಮಿರಗುವ ಬೆಳಗಿನ ಬಳಗವನ್ನು ಅಳೆಕೊಂಡು ಕಾರ್ಯಂಗಳ ಭೂತಕಾರನ ಪಂಚಕವನುಳಿದು ಮುಕ್ತ ಸತ್ಯಾನಂದ ಜನನಾದಿರಹಿತ ಮಾಯಾವಿ ದೂರ ನೆನಿಪ ತತ್ವಮಸಿ ಥಿಯನ ಭೇದ ವಚನವು ಘಟವೇ ಪುಷಿ ಘಟವೇ ನೀನು ತೋರಿ ಮೋಹಿಪುರನೇ